ಏಕೆಂದರೆ ಮಿತ್ರದ್ರೋಹಕ್ಕಿಂತ ಮಿಗಿಲಾದ ಇನ್ನೊಂದು ಪಾಪವಿಲ್ಲ ಎಂದು ಬ್ರಹ್ಮದೇವರು ಮೊದಲೊಮ್ಮೆ ಹೇಳಿರುವರು. ಬ್ರಹ್ಮಹತ್ಯೆ ಮಾಡಿರುವವನು ಕುಡುಕ, ಕಳ್ಳ, ವ್ರತಭಂಗಿ ಇವರಿಗಾಗಿ ಪ್ರಾಯಶ್ಚಿತ್ತದ ವಿಧಾನವಿದೆ. ಆದರೆ ಕೃತಜ್ಞನ ಉದ್ಧಾರಕ್ಕೆ ಯಾವ ಉಪಾಯವೂ ಇಲ್ಲ. ದೇವತೆಗಳಿರ, ನೀವಾದರೂ ಧರ್ಮಾಜ್ಞರಾಗಿರುವಿರಿ. ಆದ್ದರಿಂದ ಧರ್ಮ ದೃಷ್ಟಿಯಿಂದ ವಿಚಾರ ಮಾಡಿ ಆ ದೈತ್ಯರು ನನ್ನ ಭಕ್ತರಾಗಿದ್ದಾರೆ, ಆಗ ನಾನು ಅವರನ್ನು ಹೀಗೆ ಕೊಲ್ಲಬಲ್ಲೆನು ಎಂದು ನೋಡುವ. ಅದಕ್ಕಾಗಿ ಅಮರರೇ, ಆ ದೈತ್ಯರು ನನ್ನ ಭಕ್ತಿಯಲ್ಲಿ ತತ್ಪರರಾಗಿರುವ ತನಕ ಅವರ ವಧೆಯು ಅಸಂಭವವಾಗಿದೆ. ಆದರೂ ನೀವು ವಿಷ್ಣುವಿನ ಬಳಿಗೆ ಹೋಗಿ ಅವನಲ್ಲಿ ಈ ಕಾರಣವನ್ನು ನಿವೇದಿಸಿಕೊಳ್ಳಿ. ಅನಂತರ ದೇವತೆಗಳು ಭಗವಾನ್ ವಿಷ್ಣುವಿನ ಹತ್ತಿರ ಹೋದರು. ವಿಷ್ಣುವು ಆ ಅಸುರರು ಶೈವ ಸನಾತನ ಧರ್ಮದಿಂದ ವಿಮುಖರಾಗಿ ಸರ್ವತಾ ಅನಾಚಾರ ಪರಾಯಣರಾಗುವಂತೆ ವ್ಯವಸ್ಥೆ ಮಾಡಿದನು. ವೈದಿಕ ಧರ್ಮವು ನಾಶವಾದಾಗ ಅಲ್ಲಿ ಸ್ತ್ರೀಯರು ಪತಿವ್ರತ ಧರ್ಮವನ್ನು ಬಿಟ್ಟು ಬಿಟ್ಟರು. ಪುರುಷರು ಇಂದ್ರಿಯಗಳಿಗೆ ವಶರಾದರು. ಹೀಗೆ ಸ್ತ್ರೀ ಪುರುಷರೆಲ್ಲರೂ ದುರಾಚಾರಿಗಳಾದರೆ ದೇವಾರಾಧನೆ, ಶ್ರಾದ್ದ, ಯಜ್ಞ, ವ್ರತ, ತೀರ್ಥ, ಶಿವ, ವಿಷ್ಣು, ಸೂರ್ಯ, ಗಣೇಶ ಮುಂತಾದವರ ಪೂಜೆ, ಸ್ನಾನ, ದಾನಾದಿಗಳು, ಎಲ್ಲ ಶುಭ ಆಚರಣೆಗಳು ನಾಶವಾದವು. ಆಗ ಮಾಯೆ ಹಾಗೂ ಅಲಕ್ಷ್ಮಿ ಆ ಪುರಗಳನ್ನು ಪ್ರವೇಶಿಸಿದರು. ತಪಸ್ಸಿನಿಂದ ದೊರೆತ ಲಕ್ಷ್ಮಿಯು ಅಲ್ಲಿಂದ ಹೊರಟು ಹೋದಳು. ಹೀಗೆ ಅಲ್ಲಿ ಅಧರ್ಮದ ವಿಸ್ತಾರವಾಯಿತು. ಮುನಿಗಳೇ, ಆಗ ಶಿವಿಚ್ಛೆಯಿಂದ ಸಹೋದರರೊಂದಿಗೆ ಆ ದೈತ್ಯರು, ಆಗ ಮಯನ ಶಕ್ತಿಯು ಕೂಡ ಕುಂಠಿತವಾಯಿತು. ಅಧ್ಯಾಯ ಎರಡರ ಮುಕ್ತಾಯ. ಮೂರು, ನಾಲ್ಕು ಹಾಗೂ ಐದರ ಆರಂಭ. ದೇವತೆಗಳು ಶಿವನ ಬಳಿಗೆ ಹೋಗಿ ಅವನನ್ನು ಸ್ತುತಿಸುವುದು. ಶಿವನು ತ್ರಿಪುರರ ವಧೆಗಾಗಿ ಸಿದ್ಧನಾಗದಿದ್ದಾಗ ಬ್ರಹ್ಮ ಮತ್ತು ವಿಷ್ಣುವು ಅವನನ್ನು ಸಮಜಾಯಿಸುವುದು. ವಿಷ್ಣು ಹೇಳಿದ ಶಿವಮಂತ್ರವನ್ನು ದೇವತೆಗಳು ಮತ್ತು ವಿಷ್ಣುವು ಜಪಿಸುವುದು. ಶಿವನ ಪ್ರಸನ್ನತೆ. ಅವನಿಗಾಗಿ ವಿಶ್ವಕರ್ಮನಿಂದ ಸರ್ವ ದೇವಮಯ ರಥದ ನಿರ್ಮಾಣ. ವ್ಯಾಸರು ಕೇಳಿದರು, ಸನತ್ಕುಮಾರರೇ, ಪುರವಾಸಿಗಳ ಹಾಗೂ ಸಹೋದರ ದೈತ್ಯರ ಬುದ್ಧಿಯ ವಿಶೇಷವಾಗಿ ಮೋಹಗೊಂಡಾಗ ಬಳಿಕ ಯಾವ ಘಟನೆ ನಡೆಯಿತು? ವಿಭೋ, ಆ ವೃತ್ತಾಂತವೆಲ್ಲವನ್ನು ವರ್ಣಿಸಿರಿ. ಸನತ್ಕುಮಾರರು ಹೇಳುತ್ತಾರೆ, ಮಹಾರ್ಷಿಯೇ, ಮೂರು ಪುರಗಳು ಹಿಂದೆ ಹೇಳಿದಂತೆ ಭ್ರಷ್ಟವಾದವು. ದೈತ್ಯರು ಶಿವಾರ್ಚನೆಯನ್ನು ತ್ಯಜಿಸಿದರು. ಸಂಪೂರ್ಣ ಸ್ತ್ರೀಧರ್ಮವು ನಾಶವಾಯಿತು. ಎಲ್ಲೆಡೆ ದುರಾಚಾರವೇ ಹರಡಿಕೊಂಡಾಗ ಭಗವಾನ್ ವಿಷ್ಣು ಮತ್ತು ಬ್ರಹ್ಮದೇವರೊಂದಿಗೆ ದೇವತೆಗಳೆಲ್ಲರೂ ಕೈಲಾಸಕ್ಕೆ ಹೋಗಿ ಸುಂದರ ಶಬ್ದಗಳಿಂದ ಶಿವನನ್ನು ಸ್ತುತಿಸತೊಡಗಿದರು. ಮಹೇಶ್ವರ ದೇವನೇ, ನೀನು ಪರಮೋತ್ತಮ, ಆತ್ಮಬಲದಿಂದ ಸಂಪನ್ನನಾಗಿರುವೆ. ನೀನೇ ಸೃಷ್ಟಿಕರ್ತ, ಬ್ರಹ್ಮಪಾಲಕ, ವಿಷ್ಣು ಸಂಹಾರಕರ್ತ, ರುದ್ರನಾಗಿರುವೆ. ಪರಬ್ರಹ್ಮ ಸ್ವರೂಪನಾದ ನಿನಗೆ ನನ್ನ ನಮಸ್ಕಾರವು. ಹೀಗೆ ಸ್ತೋತ್ರ ಮಾಡಿ ದೇವತೆಗಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಮತ್ತೆ ಭಗವಾನ್ ವಿಷ್ಣು ನೀರಿನಲ್ಲಿ ನಿಂತುಕೊಂಡು, ಸ್ವಾಮಿ ಪರಮೇಶ್ವರ, ಶಿವನನ್ನು ಮನಸ್ಸಿನಲ್ಲೇ ಸ್ಮರಿಸುತ್ತಾ ತನ್ಮನೆಯಾಗಿ ದಕ್ಷಿಣ ಮೂರ್ತಿಯಿಂದ ಪ್ರಕಟಿತವಾದ ರುದ್ರ ಮಂತ್ರವನ್ನು 1.5 ಕೋಟಿ ಜಪ ಮಾಡಿದನು. ಅಲ್ಲಿಯವರೆಗೆ ದೇವತೆಗಳೆಲ್ಲರೂ ಆ ಮಹೇಶ್ವರನಲ್ಲಿ ಮನಸ್ಸನ್ನಿಟ್ಟು ಹೀಗೆ ಸ್ತುತಿಸುತ್ತಾ ಇದ್ದರು. ದೇವತೆಗಳು ಹೇಳಿದರು, ಪ್ರಭು, ನೀನು ಸಮಸ್ತ ಪ್ರಾಣಿಗಳ ಆತ್ಮರೂಪನೂ ಕಲ್ಯಾಣಕರ್ತನೂ ಭಕ್ತರ ಪೀಡೆಯರನ್ನು ಹರಿಸುವವನೂ ಆಗಿರುವೆ. ನಿನ್ನ ಕಂಠದಲ್ಲಿ ನೀನ್ನಿ ಚಿಹ್ನೆ ಇರುವುದರಿಂದ ನಿನ್ನನ್ನು ನೀಲಕಂಠನೆಂದು ಕರೆಯುವರು. ನೀನು ಚಿದ್ರೂಪನು ಪ್ರಚೇತನನೂ ಆದ ರುದ್ರನಾದ ನಿನಗೆ ಪ್ರಣಾಮಗಳು. ಅಸುರ, ನಿನ ಕಂದನೆ ನೀನೇ ನಮ್ಮ ಎಲ್ಲ ವಿಪತ್ತುಗಳನ್ನು ಕಳೆಯುವನಾಗಿರುವೆ. ಆದ್ದರಿಂದ ಸದಾ ನಮಗೆ ನೀನೇ ಗತಿಯಾಗಿರು. ನೀನೇ ನಮಗೆ ಸದಾ ವಂದನೀಯನಾಗಿರುವೆ. ನೀನೇ ಎಲ್ಲರ ಆದಿಯೂ ಅನಾದಿಯೂ ಆಗಿರುವೆ. ನೀನೇ ಆನಂದ ಸ್ವರೂಪನೂ ಅವಯನೂ ಪ್ರಭುವೂ ಪ್ರಕೃತಿ ಪುರುಷರಿಗೂ ಸಾಕ್ಷಾತ್ ಸ್ರಷ್ಟ ಮತ್ತು ಜಗದೀಶ್ವರನಾಗಿರುವೆ. ನೀನೇ ತ್ರಿಗುಣಗಳ ಆಶ್ರಯದಿಂದ ಬ್ರಹ್ಮ ವಿಷ್ಣು ಮತ್ತು ರುದ್ರನಾಗಿ ಜಗತ್ತಿನ ಕರ್ತ ಭರ್ತ ಸಂಹಾರಕನಾಗಿರುವೆ. ಈ ಭವಸಾಗರದಿಂದ ದಾಟಿಸುವವನು ನೀನೇ. ನೀನೇ ಸಮಸ್ತ ಪ್ರಾಣಿಗಳ ಸ್ವಾಮಿಯೂ ಅವಿನಾಶಿಯೂ ವರದಾತನೂ ವಾಜ್ಮಯ ಸ್ವರೂಪನೂ ವೇದ ಪ್ರತಿಪಾದ್ಯನೂ ವಾಚ್ಯ ವಾಚಕತೆಯಿಂದ ರಹಿತನೂ ಆಗಿರುವೆ. ಯೋಗವೆತ್ತ ಯೋಗಿ ಈಶ್ವರನಾದ ನಿನ್ನಲ್ಲಿ ಮುಕ್ತಿಯನ್ನು ಬೇಡುತ್ತೇವೆ. ನೀನು ಯೋಗಿಗಳ ಹೃದಯ ಕಮಲದ ಕರ್ಣಿಕೆಯಲ್ಲಿ ವಿರಾಜಮಾನನಾಗಿರುವೆ. ನೀನು ಪರಬ್ರಹ್ಮ ಸ್ವರೂಪನು ತತ್ವರೂಪನು ತೇಜೋ ರಾಶಿಯು ಪರಾತ್ಪರನೂ ಆಗಿರುವೆ ಎಂದು ದೇವತೆಗಳು ಮತ್ತು ಸಂತರು ಹೇಳುತ್ತಾರೆ. ಶರ್ವನೇ, ನೀನು ಸರ್ವ ವ್ಯಾಪ್ತಿಯು ಸರ್ವಾತ್ಮನು ಮೂರು ಲೋಕಗಳ ಅಧಿಪತಿಯೂ ಆಗಿರುವೆ. ಭವನೇ, ಈ ಜಗತ್ತಿನಲ್ಲಿ ಹೇಳುವ ಪರಮಾತ್ಮನು ನೀನೇ ಆಗಿರುವೆ. ಜಗದ್ಗುರುವೇ, ಈ ಜಗತ್ತಿನಲ್ಲಿ ನೋಡಲು ಕೇಳಲು ಸ್ತುತಿಸಲು ಅರಿಯಲು ಯೋಗ್ಯವೆಂದು ಹೇಳಲಾಗುವುದೋ ಅಣುವಿಗಿಂತಲೂ ಸೂಕ್ಷ್ಮನು ಮಹತ್ತುಗಳಿಗಿಂತ ಮಹತ್ತು ನೀನೇ ಆಗಿರುವೆ. ನಿನಗೆ ಎಲ್ಲೆಡೆ ಕೈ ಕಾಲು ಕಣ್ಣು ಶಿರ ಮುಖ ಕಿವಿಗಳು ಮೂಗು ಇರುವವು. ಆದ್ದರಿಂದ ನಿನಗೆ ಎಲ್ಲ ಕಡೆಗಳಿಂದ ನಮಸ್ಕಾರವು. ಸರ್ವವ್ಯಾಪ್ತಿಯು ನಿನಗೆ. ಸರ್ವಜ್ಞನು ಸರ್ವೇಶ್ವರನು ಅನಾವೃತನು ವಿಶ್ವರೂಪನೂ ಆಗಿರುವೆ. ಅಂತಹ ವಿರೂಪಾಕ್ಷನಾದ ನಿನಗೆ ಎಲ್ಲೆಡೆಗಳಿಂದ ಅಭಿವಂದಿಸುತ್ತೇವೆ. ನೀನು ಸರ್ವೇಶ್ವರನು ಸತ್ಯಮಯನು ಕಲ್ಯಾಣಕರ್ತನು ಅನುಪ್ರಮೇಯನು ಕೋಟಿ ಸೂರ್ಯರಂತೆ ಪ್ರಭಾವಶಾಲಿಯೂ ಆದ ನಿನಗೆ ನಾವು ಎಲ್ಲ ಕಡೆಗಳಿಂದ ದಂಡವತ್ ಪ್ರಣಾಮ ಮಾಡುತ್ತೇವೆ. ವಿಶ್ವಾರಾಧ್ಯನು ಆದಿ ಅಂತ್ಯ ಶೂನನು ಇಪ್ಪತ್ತಾರನೆಯ ತತ್ವವು ನಿಯಮಾಕರಹಿತ ಸಮಸ್ತ ಪ್ರಾಣಿಗಳನ್ನು ತಮ್ಮ ತಮ್ಮ ಕಾರ್ಯಗಳಲ್ಲಿ ತಮ್ಮ ತಮ್ಮ ಪ್ರವೃತ್ತಿನಲ್ಲಿ ತೊಡಗಿಕೊಳ್ಳಲು ನಿನಗೆ ಎಲ್ಲ ಕಡೆಗಳಿಂದ ನಮಸ್ಕರಿಸುತ್ತೀವಿ. ನೀನು ಪ್ರಕೃತಿಗೆ ಪ್ರವಕರ್ತನು ಎಲ್ಲರ ಪ್ರಪಿತಾಮಹನು ಸಮಸ್ತ ಶರೀರಗಳು ವ್ಯಾಪ್ತನು ಪರಮೇಶ್ವರನೂ ಆದ ನಿನಗೆ ನಮಸ್ಕಾರ. ಶ್ರುತಿ ಸ್ಮೃತಿಗಳ ತತ್ವವನ್ನು ಅರಿತಿರುವ ದ್ವಿಜ್ಜನರು ನಿನ್ನನ್ನು ವರದಾಯಕನು ಸಮಸ್ತ ಪ್ರಾಣಿಗಳು ವಾಸಿಸುವವನು ಸ್ವಯಂಭುವು ಎಂದು ಹೇಳುತ್ತಾರೆ. ಸ್ವಾಮಿ, ಜಗತ್ತಿನಲ್ಲಿ ನೀನು ಮಾಡಿದ ಅನೇಕ ಕಾರ್ಯಗಳು ನಮ್ಮ ಅರಿವಿನಿಂದ ಅತೀತವಾಗಿದೆ. ಅದಕ್ಕಾಗಿ ದೇವತೆಗಳು ಅಸುರರು ಬ್ರಾಹ್ಮಣರು ಹಾಗೂ ಇತರೆ ಸ್ಥಾವರ ಜಂಗಮವು ನಿನ್ನನ್ನೇ ಸ್ತುತಿಸುವವರು. ಶಂಭೋ, ತ್ರಿಪುರವಾಸಿ ದೈತ್ಯರು ನಮ್ಮನ್ನು ನಾಶವಾಗಿಸಿ ಬಿಟ್ಟಿದ್ದಾರೆ. ಆದ್ದರಿಂದ ನೀನು ಶೀಘ್ರವಾಗಿ ಆ ಅಸುರರನ್ನು ವಿನಾಶ ಮಾಡಿ ನಮ್ಮನ್ನು ರಕ್ಷಿಸು. ದೇವವಲ್ಲಭನೇ, ದೇವತೆಗಳಾದ ನಮಗೆ ನೀನೇ ಏಕಮಾತ್ರ ಗತಿಯಾಗಿರುವೆ. ಪರಮೇಶ್ವರನೇ, ಈಗ ಅವರು ನಿನ್ನ ಮಾಯೆಯಿಂದ ಮೋಹಿತರಾಗಿರುವರು. ಆದ್ದರಿಂದ ಪ್ರಭುವೇ, ಭಗವಾನ್ ವಿಷ್ಣು ತಿಳಿಸಿದ ಯುಕ್ತಿಯಲ್ಲಿ ಸಿಕ್ಕಿ ಹಾಕಿಕೊಂಡು ಅವರು ಎಲ್ಲ ಧರ್ಮ ಕರ್ಮಗಳನ್ನು ತ್ಯಜಿಸಿರುವರು ಮತ್ತು ನಾಸ್ತಿಕ ಮತವನ್ನು ಆಶ್ರಯಿಸಿರುವರು. ಶರಣಾಗತ ವತ್ಸಲನೇ, ನೀನು ಹಿಂದಿನಿಂದಲೂ ದೇವತೆಗಳ ಕಾರ್ಯವನ್ನು ಮಾಡುತ್ತಾ ಬಂದಿರುವೆ.